ನಿನ್ನನ್ನು ಬಂಧಿಸಿರುವ ಈ ಸಂಕೋಲೆಯ ಬೇಡಿಯನ್ನು ವಸ್ತ್ರವೆಂದುಕೊಳ್ಳಬೇಡ. ಈ ಸಂಕೋಲೆಯ ಬೇಡಿಯನ್ನು ಕರಗಿಸಿ ಅದನ್ನು ನಿನ್ನ ಅಸ್ತ್ರಗಳನ್ನಾಗಿ ಮಾಡಿಕೋ. ಹಲೋ ಸ್ನೇಹಿತರೆ, ನಮಸ್ಕಾರ. ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಮತದಾತ ಜಂಕ್ಷನ್ನ ಮೊದಲ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ಭಾರತಿ. ಇವತ್ತು ನನ್ ಜೊತೆ ಇರೋ ಇನ್ನೊಬ್ಬರ ಬಗ್ಗೆ ನಿಮ್ಮೆಲ್ರಿಗೂ ಈಗಾಗ್ಲೇ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಹೌದು ಗೆಳೆಯರೇ, ನಾನು ನಿಮ್ಮ ಮನೆಯಾದ ಭಾರತ್ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಭಾರತಿ, ನನಗೆ ಒಂದು ವಿಷಯದ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಕಣಮ್ಮ. ಯಾವ ವಿಷಯ ಭಾರತ್? ಅದು ಅದೇನಂದ್ರೆ, ನನ್ನ ತಂದೆ ತಾಯಿ ನನಗೆ ಭಾರತ್ ಅಂತ ಹೆಸರಿಟ್ಟಿದಾರಲ್ಲ, ಅದಕ್ಕೆ ನಾನು ಭಾರತದ ನಿವಾಸಿ, ಭಾರತದ ಹೆಸರಿನೊಂದಿಗೆ ಗುರುತಿಸ್ಕೊಳ್ಳೋನಾಗಿದ್ದೀನಲ್ಲ. ಇದು ಸರಿಯಾದ ಮಾತು ನೋಡು. ಹಾಗೆ ಇವತ್ತು ನೀನು ಧರಿಸಿರೋ ಈ ಬ್ಲ್ಯಾಕ್ ಆಫ್ ಜಾಕೆಟ್, ಅದ್ರ ಮೇಲೆ ಅರೆ ನಮ್ಮ ತ್ರಿವರ್ಣ ಧ್ವಜದ ಮೂರು ಬಣ್ಣಗಳಿಗೆ ಈ ಸಖತ್ತಾಗಿ ಮ್ಯಾಚಿಂಗ್ ಆಗ್ತಾ ಇದೆ ಭಾರತ್. ಏನ್ ಸಖತ್ತಾಗಿ ಕಾಣಿಸ್ತಾ ಇದೀಯ ಗೊತ್ತಾ? ತುಂಬಾ ಧನ್ಯವಾದ ಭಾರತಿ ಈ ಕಾಂಪ್ಲಿಮೆಂಟ್ಗಾಗಿ. ಅದ್ ಸರಿ ಭಾರತ್, ಹಾಗಾದ್ರೆ ಈ ದಿನ ನಮ್ಮ ಕೇಳುಗರಿಗೆ ಯಾವ ವಿಷಯದ ಬಗ್ಗೆ ತಿಳಿಸ್ತಾ ಇದೀವಿ? ಈ ದಿನ ನಾವು ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ದಿವ್ಯಾಂಗ ನಾಗರಿಕರಿಗೆ ಮತದಾನದ ದಿನದಂದು ಕೈಗೊಂಡಿರುವಂತಹ ವಿಶೇಷ ಸೌಕರ್ಯಗಳ ಕುರಿತು ಮಾಹಿತಿ ನೀಡ್ತಾ ಇದ್ದೇವೆ. ಇದರಿಂದ ಯಾವುದೇ ರೀತಿಯ ತೊಂದರೆಗೆ ಒಳಗಾಗದೆ ತಮ್ಮ ಓಟನ್ನ ಚಲಾಯಿಸುವ ಅಧಿಕಾರವನ್ನ ಅವರು ಮಾಡಬಹುದು. ಇವತ್ತಿನ ದಿವಸ ನಾವು ಭಾರತ ದೇಶದ ದಿವ್ಯಾಂಗ ವೋಟರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಖಂಡಿತ ಭಾರತ್. ಮತ್ತೆ ನೀನು ಈ ವಿಷಯದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನನಗೆ ನನ್ನ ಪಕ್ಕದ ಮನೆಯಲ್ಲಿರೋ ಆಂಟಿ ಬಗ್ಗೆ ನೆನಪಾಯ್ತು. ಅವ್ರಿಗೆ ಕಾಲಲ್ಲಿ ತೊಂದರೆ ಇದ್ದು ಅವ್ರಿಗೆ ನಡೆಯ ಕೂಡ ಆಗೋದಿಲ್ಲ. ಇಂತಹ ನೋವಿನ ಅವಸ್ಥೆಯಲ್ಲಿ ಕೂಡ ಅವರು ಇವತ್ತಿಗೂ ಮತದಾನದಿಂದ ಹೊರಗುಳದಿಲ್ಲ. ಅವ್ರ ಮಗ ಅವರನ್ನ ಹೆಗಲ ಮೇಲೆ ಹೊತ್ಕೊಂಡು ಮತದಾನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತು ವೋಟಿಂಗ್ ದಿನ ಆಂಟಿ ಕೂಡ ಬೆಳಗ್ಗೆನೆ ಹೋಗಿ ವೋಟ್ ಹಾಕಿ ಬಂದ್ಬಿಡ್ತಾರೆ. ನಾನು ಈಗ ಏನ್ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ಈ ಆಂಟಿ ರೀತಿ ಲಕ್ಷಾನುಗಟ್ಟಲೆ ವೋಟರ್ಸ್ ಮತದಾನ ಕೇಂದ್ರಕ್ಕೆ ಕರ್ಕೊಂಡು ಹೋಗೋದಕ್ಕೆ ವಿಶೇಷ ಸೌಲಭ್ಯಗಳನ್ನ ಕುರಿತು ವಿಸ್ತಾರವಾಗಿ ಹೇಳಿದ್ರೆ ಅವ್ರಿಗೆ ಎಷ್ಟೊಂದ್ ಸಹಾಯ ಆಗುತ್ತೆ ಅಲ್ವಾ ಭಾರತ್? ನಿಜ ಭಾರತಿ, ಅದಕ್ಕೆ ನಾವು ಇವತ್ತು ನಮ್ಮ ಚರ್ಚೆ ವಿಷಯವಾಗಿ ಇದನ್ನೇ ಆರಿಸಿಕೊಂಡಿರೋದು. ನೋಡು, ಅಲ್ಲಿ ಎಲೆಕ್ಷನ್ ಅಂಕಲ್ ಬಂದೇ ಬಿಟ್ರು. ಓ ಹೌದಲ್ವಾ, ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ಓ ನಮಸ್ಕಾರ, ನಮಸ್ಕಾರ ಭಾರತ್, ಭಾರತಿ. ವಾ ವಾ ಅಂಕಲ್, ಏನು ಸಖತ್ ಸ್ಮಾರ್ಟ್ ಆಗ್ಬಿಟ್ಟಿದೀರಾ. ಈ ಆಫ್ ವೈಟ್ ಬಣ್ಣದ ಕುರ್ತಾ, ಅರೆ ಹಾಗೆ ಡಾರ್ಕ್ ನೀಲಿ ಪೇಟ, ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್, ಎರಡು ಮಾತಿಲ್ಲ, ಅಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೀರಾ ಅಲ್ವಾ ಭರತ್? ನೋಡು. ಖಂಡಿತ ಸರಿಯಾಗಿ ಹೇಳಿದೆ ಭಾರತಿ. ಅಂಕಲ್, ಈಗ ಹೇಳಿ, ನಿಮ್ ರಜೆ ಹೇಗಿತ್ತು? ಅದೇ ನೀವು ಹಳ್ಳಿಗೆ ಹೋಗಿದ್ರಲ್ವಾ? ಬಹಳ ಚೆನ್ನಾಗಿತ್ತು. ಆ ಹಳ್ಳಿ ವಾತಾವರಣನೇ ಅದ್ಭುತ. ಬೆಳಗಿನ ಸುಂದರವಾದ ದೃಶ್ಯ, ಆ ಸುಂದರವಾದ ಸಂಜೆಯ ನೋಟ, ಇದನ್ನೆಲ್ಲ ನೋಡೋ ಅವಕಾಶ ಬಹಳ ಚೆನ್ನಾಗಿರುತ್ತೆ, ಎಲ್ರಿಗೂ ಸಿಗಲ್ಲ. ಮಣ್ಣಿನ ಒಲೆಯಲ್ಲಿ ಮಾಡಿರೋ ಆ ರೊಟ್ಟಿ ಸ್ವಾದ ಇರ್ಬೋದು, ಹಚ್ಚ ಹಸಿರಿನ ಹೊಲದಲ್ಲಿ ಸುತ್ತಾಡೋದಿರ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೀಗೆ ಈ ನಗರಗಳಲ್ಲಿ ಎಲ್ಲಿ ಸಿಗತ್ತೆ ಅದು? ಸರಿಯಾಗಿ ಹೇಳಿದ್ರಿ ಅಂಕಲ್, ಹಳ್ಳಿನಲ್ಲಿರೋ ಆ ಸಂತೋಷದ ಜೀವನಕ್ಕೆ ಬೆಲೆ ಕಟ್ಟೋಕಾಗುತ್ತೆ. ಹಾಗಾದ್ರೆ ಈಗ ಈ ಹಳ್ಳಿ ವಿಷಯ ಬಂತಲ್ಲ, ಸ್ವಲ್ಪ ಉತ್ತರ ಪ್ರದೇಶದ ಬಲಿಯಾ ಹಳ್ಳಿಯ ಹೊಲದಲ್ಲಿ ಏನ್ ಚರ್ಚೆ ನಡೀತಾ ಇದೆ ಬನ್ನಿ ಕೇಳೋಣ. ಅರೆ ಪರಶುರಾಮ್, ಸ್ವಲ್ಪ ಎತ್ತುಗಳಿಗೆ ಬಿಡು ಕೊಡಪ್ಪ, ಮಧ್ಯಾಹ್ನ ಆಗ್ತಾ ಬಂತು, ತುಂಬಾ ದಣದಿದ್ದಾವೆ, ಅವುಗಳಿಗೆ ಸ್ವಲ್ಪ ಮೇವು ಹಾಕು. ಮತ್ತೆ ಬಾ, ನಾವೆಲ್ಲರೂ ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ಪಡೆಯೋಣ. ಓ ಅರಿಯ, ಈ ಎತ್ತುಗಳನ್ನು ಹೊಲದ ಬದಿಗೆ ಕಟ್ಟಿಬಾ, ನಾವು ರಘುವೀರ್ ಚಿಕ್ಕಪ್ಪನ ಜೊತೆ ಕುಳಿತು ಎರಡು ರೊಟ್ಟಿ ತಿನ್ನೋಣ. ಸರಿ ಅಣ್ಣ. ಚಂದೇಶ್ವರ್, ಅರೆ ತಮ್ಮ ನೀನು ಬಾರಪ್ಪ, ಸ್ವಲ್ಪ ಊಟ ಮಾಡಿ ವಿಶ್ರಾಂತಿ ಪಡೆಯೋಣ, ಇನ್ನು ಸಂಜೆವರೆಗೂ ಕೆಲಸ ಮಾಡಬೇಕು. ಅರೆ ಚಿಕ್ಕಪ್ಪ, ಅದೇ ದಿವ್ಯಾಂಗ ಕೇಶವರಾಮ್ ಇದ್ದಾರಲ್ಲ, ಅದೇ ಚಿಕ್ಕಪ್ಪ ಗಾಲಿ ಚಕ್ರದ ಕುರ್ಚಿಯಲ್ಲಿ ಕುಳಿತು ಮಕ್ಕಳಿಗೆ ಪಾಠ ಮಾಡ್ತಾರಲ್ಲ, ಈ ಬಾರಿ ನಮ್ಮ ಊರಿನ ಪ್ರೈಮರಿ ಸ್ಕೂಲ್ ನ ಮತದಾನ ಕೇಂದ್ರದಲ್ಲಿ ವೋಟಿಂಗ್. ಕೇಶವರಾಮ್ ಅಣ್ಣನ ಮುಂದಾಳತ್ವದಲ್ಲಿ ಆಗ್ತಾ ಇದೆ ಈ ಕೆಲಸ. ಅವರಿಗೆ ಎಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನ ನೀಡಲಾಗಿದೆ ಚಿಕ್ಕಪ್ಪ. ಹೌದು ಪರಶುರಾಮ್, ಇದಂತೂ ನಮ್ಮ ಹಳ್ಳಿಗೆ ಹೆಮ್ಮೆಯ ವಿಷಯ ನೋಡು. ಮತ್ತೆ ಇನ್ನೊಂದು ವಿಷಯ ನನಗೆ ನೆನಪಿಗೆ ಬಂತು. ಅದು ಏನ್ ಚಿಕ್ಕಪ್ಪ? ಅದೇನು ಗೊತ್ತಾ ಹರಿಯ, ನಮ್ಮ ಚುನಾವಣಾ ಆಯೋಗ ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರಿಗೆ ಮತದಾನ ಕೇಂದ್ರದಲ್ಲಿ ವಿಶೇಷ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಅರೆ ವಾ ಚಿಕ್ಕಪ್ಪ, ಹಾಗಾದ್ರೆ ನಮ್ಮ ಹಳ್ಳಿ ಹಿರಿಯ ನಾಗರಿಕರಿಗೆ ಇದರಿಂದ ತುಂಬಾ ಸಹಾಯವಾಗುತ್ತೆ. ಮತ್ತೆ ನಮ್ಮ ಮುರಳೀಧರ ಅಜ್ಜ ಅವರಿಗೆ ನಡೆಯಲು ತುಂಬಾ ತೊಂದರೆ ಆಗ್ತಿತ್ತು, ಈ ಸೌಲಭ್ಯದ ಲಾಭ ಪಡಿಬಹುದು. ಖಂಡಿತ ಚಂದೇಶ್ವರ್, ಎಲ್ರಿಗೂ ತುಂಬಾ ಅನುಕೂಲ ಆಗುತ್ತೆ. ಮತದಾನ ಕೇಂದ್ರದಲ್ಲಿ ಇಂತಹ ಜನರಿಗಾಗಿ ವೀಲ್ ಚೇರ್ ವ್ಯವಸ್ಥೆ ಕೂಡ ಇರುತ್ತೆ. ವಿಶೇಷವಾಗಿ ಅವರಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲಾ ಬೂತ್ ಗಳಲ್ಲೂ ಇದ್ದೇ ಇರುತ್ತೆ. ಜೊತೆಗೆ ಈ ರ್ಯಾಂಪ್ ನ ವ್ಯವಸ್ಥೆ ಕೂಡ ಇರುತ್ತೆ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಅವರಿಗೆ ಮಾಡಲಾಗಿರುತ್ತೆ, ಶೌಚಾಲಯದ ವ್ಯವಸ್ಥೆ ಕೂಡ ಅಲ್ಲಿದ್ದೇ ಇರುತ್ತೆ. ವಾಹ್ ಚಿಕ್ಕಪ್ಪ, ನೀವು ತುಂಬಾ ಒಳ್ಳೆ ಮಹತ್ವವಾದ ಮಾಹಿತಿಯನ್ನ ನೀಡಿದ್ರಿ. ನಮ್ಮೆಲ್ಲರಿಗೂ ಇನ್ನೂ ವಿಸ್ತಾರವಾಗಿ ಈ ಸೌಲಭ್ಯಗಳ ಕುರಿತು ತಿಳಿಸ್ಕೊಡಿ. ಅರೆ ಪರಶುರಾಮ್, ಇದ್ರ ಬಗ್ಗೆ ವಿಸ್ತಾರವಾಗಿ ನಮ್ಮ ಎಲೆಕ್ಷನ್ ಅಂಕಲ್ ಹೇಳ್ಬೋದು ನೋಡು, ಅವರು ಬರ್ತಾರಲ್ಲ ಆಕಾಶವಾಣಿಯ ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ. ಹೌದಣ್ಣ, ನನ್ನ ಮಗ ಹೇಳ್ತಾ ಇದ್ದ, ಈ ಕಾರ್ಯಕ್ರಮದಲ್ಲಿ ದೇಶದ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯವನ್ನು ತುಂಬಾ ಸರಳ ಭಾಷೆಯಲ್ಲಿ ಹೇಳ್ತಾರಂತ. ಹಾಗಾದ್ರೆ ಈ ವಾರ ನಾವೆಲ್ಲರೂ ಒಟ್ಟಾಗಿ ಊರಿನ ಅರಳಿಕಟ್ಟೆ ಮೇಲೆ ಕುಳಿತು ಈ ಕಾರ್ಯಕ್ರಮವನ್ನು ಕೇಳೋಣವಾ? ಸರಿನಾ, ನೆನ್ಪಿರ್ಲಿ, ಪ್ರತಿ ಶುಕ್ರವಾರ ಬರುತ್ತೆ ಈ ಕಾರ್ಯಕ್ರಮ. ಅರೆ ಹರಿಯ, ಎಂತಹ ಮಾತನ ಹೇಳಿದೆ! ಖಂಡಿತ ಎಲ್ಲರೂ ಒಟ್ಟಿಗೆ ಕುಳಿತು ಕೇಳೋಣ. ಆದ್ರೆ ಆ ದಿನ ನಿನ್ನ ಕಡೆಯಿಂದ ರೊಟ್ಟಿ ಊಟದ ಭೋಜನ ಇರುತ್ತೆ ತಾನೆ? ಸರಿ ಪರಶುರಾಮ್, ಎಲ್ರಿಗೂ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಆದ್ರೆ ಈಗ ಈ ಬೆಲ್ಲ ಸ್ವಲ್ಪ ತಿನ್ನು, ಊಟದ ನಂತರ ಬೆಲ್ಲ ತಿಂದ್ರೆ ಅದ್ರ ಮಜನೇ ಬೇರೆ. ಎಲ್ರು ಈಗ ಹೊರಡೋಣ ನೋಡು. ಎಲ್ಲ ಎತ್ತುಗಳು ಮೇವನ್ನ ತಿಂದು ನಮ್ಮ ಕಡೆನೆ ನೋಡ್ತಾ ಇದಾವೆ. ಅವು ಕೂಡ ಯೋಚಿಸ್ತಾ ಇದಾವೆ, ಇವರು ಮಾತುಕತೆನಲ್ಲಿ ನಮ್ಮ ಸಾಯಂಕಾಲದ ಮೇವೇನಾದ್ರೂ ತಡವಾಗಬಹುದೇನೋ ಅಂತ. ವೀಲ್ ಚೇರ್ ಹೋಗಿ, ರ್ಯಾಂಪ್ ಹೋಗಾ, ಸೈನ್ ಲ್ಯಾಂಗ್ವೇಜ್ ಪ್ರಯೋಗ ಬಿ. ನಿಖರವಾದ ಮಾತು. ಹಾಗಾದ್ರೆ ಅಂಕಲ್, ಈಗ ನೀವು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು. ಅದೇನೆಂದ್ರೆ ಪೀಪಲ್ ವಿತ್ ಡಿಸಬಿಲಿಟಿ ಅಂದ್ರೆ PWD ಅಂತ ಕರೀತಾರಲ್ಲ, ಇವರಿಗಾಗಿ ಮತದಾನ ಕೇಂದ್ರಗಳಲ್ಲಿ ಸಿಗುವಂತಹ ಸೌಕರ್ಯಗಳ ಕುರಿತು ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡಿ. ಖಂಡಿತ ಹೇಳೋಣ ಭಾರತ್. ಈಗ ಚುನಾವಣಾ ಆಯೋಗ ದಿವ್ಯಾಂಗ ಮತದಾರರಿಗೆ ಮತ್ತೆ ಹಿರಿಯ ನಾಗರಿಕರಿಗೋಸ್ಕರ ಮತದಾನ ಕೇಂದ್ರದಲ್ಲಿ ಅನೇಕ ಸೌಲಭ್ಯಗಳನ್ನ ಸುವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವುಗಳು ಯಾವ್ದಪ್ಪ ಅಂತಂದ್ರೆ, ದಿವ್ಯಾಂಗ ಮತದಾರರು ಅವರ ವೋಟಿಂಗ್ ಸೆಂಟರ್ ವರೆಗೆ ತಲುಪೋದಕ್ಕೆ ಕಷ್ಟ ಇದ್ರೆ ಅವ್ರಿಗೆ ಸ್ಪೆಷಲ್ ಅಸಿಸ್ಟೆಂಟ್ ಸಹ ಕೊಡ್ತಾರೆ. ಮತ್ತೆ ವಿಶೇಷ ಸಹಾಯಕರು ಅಥವಾ ವಿಶೇಷ ವ್ಯವಸ್ಥೆ ಅವಶ್ಯಕತೆ ಇದ್ರೆ ಅದಕ್ಕಾಗಿ ಸಹ ವ್ಯವಸ್ಥೆಗಳನ್ನು ಮಾಡ್ತಾರೆ. ಇದಲ್ಲದೆ ವಿಶೇಷ ವೀಲ್ ಚೇರ್ ನ ವ್ಯವಸ್ಥೆ ಇರುತ್ತೆ. ಆಮೇಲೆ ಈ ದಿವ್ಯಾಂಗ ಮತದಾರರು ಪೋಲಿಂಗ್ ಬೂತ್ಗೆ ಬರ್ತಾರಲ್ಲ, ಅಲ್ಲಿಗೆ ಬಂದಾಗ ಅವರು ಆರಾಮವಾಗಿ ಆ ಪೋಲಿಂಗ್ ಬೂತ್ ವರೆಗೂ ಹೋಗೋದಕ್ಕೆ ರ್ಯಾಂಪ್ ಅನ್ನ ನಿರ್ಮಿಸಲಾಗಿರುತ್ತೆ. ಹಾಗೇನೆ ಮತದಾರ ಅಧಿಕಾರಿಗಳು ಮೊದಲ ಆದ್ಯತೆ ನೀಡಿ ಅವರಿಗೆ ಮತದಾನವನ್ನು ಮಾಡಿಸ್ತಾರೆ. ಆಮೇಲೆ ಈ ಪ್ರತ್ಯೇಕ ಕೇಂದ್ರಗಳಲ್ಲಿ ಇಬ್ಬರು ಸ್ವಯಂ ಸೇವಾ ಕರ್ತರು ಅವರ ಸಹಾಯಕ್ಕೋಸ್ಕರನೇ ಇರ್ತಾರೆ. ಇದರ ಜೊತೆಗೆ ಈ ದೃಷ್ಟಿಬಾಧಿತ ಮತದಾರ ಇರ್ತಾರಲ್ಲ, ಅವರಿಗೆ ಈ ಮತದಾನ ಪ್ರಕ್ರಿಯೆಯನ್ನ ತಿಳಿಸ್ಕೊಡೋದಕ್ಕೋಸ್ಕರ, ಜೊತೆಗೆ ಅವರಿಗೆ ವೋಟ್ ಹಾಕೋದಕ್ಕೆ ಸಾಕಷ್ಟು ಸಹಾಯವನ್ನ ಸಹ ಮಾಡೋರು ಅಲ್ಲಿರ್ತಾರೆ. ಇಷ್ಟೊಂದೆಲ್ಲ ವ್ಯವಸ್ಥೆ ಇದೆಯಾ ಅಂಕಲ್? ಜೊತೆಗೆ ಈ ದಿವ್ಯಾಂಗ ವೋಟರ್ಸ್ ನ ಸೌಲಭ್ಯಕ್ಕೆ ಒಂದು ಮೊಬೈಲ್ ಆಪ್ ಕೂಡ ಮಾಡಿದಾರಂತೆ. ಹೌದು, ಖಂಡಿತ ಮಾಡಿದ್ದಾರೆ. ನೋಡಿ, ಮೊಬೈಲ್ ಆಪ್ಗೆ ಸಂಬಂಧಪಟ್ಟ ಹಾಗೆ ಕಲ್ಪನಾ ಬರ್ತಾ ಇದ್ದಾಳೆ. ಅವಳು ವಿಸ್ತಾರವಾಗಿ ನಮ್ಮ ಎಲ್ಲ ಕೇಳುಗರಿಗೆ ನಿಮಗೆ ತಿಳಿಸ್ಕೊಡ್ತಾಳೆ. ಆಗ್ಬೋದಾ? ಸರಿ ಅಂಕಲ್. ನಮಸ್ತೆ ಅಂಕಲ್. ಭಾರತ್, ಭಾರತಿ, ನಮಸ್ತೆ. ಹೇಗಿದ್ದೀರಿ ನೀವೆಲ್ರು? ನಾವೆಲ್ಲರೂ ತುಂಬಾ ಆರಾಮಾಗೇ ಇದ್ದೀವಿ. ಆದ್ರೆ ನೀವ್ ಹೇಳಿ, ಇತ್ತೀಚೆಗೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದೀರಿ ಅಲ್ವಾ? ಅರೆ ಭಾರತ್, ಪ್ರತಿದಿನ ಬದಲಾಗ್ತಾ ಇರೋ ಈ ಟೆಕ್ನಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅರ್ಥ ಮಾಡಿಸೋ ಜವಾಬ್ದಾರಿ ಯಾರ್ ಹೆಗಲ ಮೇಲಿದೆಯೋ ಅವರಂತೂ ಬ್ಯುಸಿಯಾಗಿ ಇರ್ಲೇಬೇಕಲ್ವಾ? ಅದಕ್ಕೆ ಕಲ್ಪನಾನು ತುಂಬಾ ಬ್ಯುಸಿಯಾಗಿರೋದು. ಕಲ್ಪನಾ, ಇವತ್ತು ನಮ್ಮ ಕೇಳುಗರಿಗೆ ಮೊಬೈಲ್ ಆಪ್ ಬಗ್ಗೆ ಸ್ವಲ್ಪ ವಿವರಿಸಿ. ಖಂಡಿತ. ನೋಡಿ, ನಮ್ಮ ಚುನಾವಣಾ ಆಯೋಗ ಇದೆಯಲ್ಲ, ವಿಕಲಾಂಗ ಮತದಾರರಿಗೆ ಒಂದು ಮುಖ್ಯವಾದ ಮೊಬೈಲ್ ಆಪ್ ನ ತಯಾರಿಸಿದೆ. ಈ ಆಪ್ ನ ಹೆಸರು PWD 2.0 ಆಪ್ ಅಂತ ಹೇಳಿ. ಈ ಆಪ್ ನ ಮೂಲಕ ವಿಕಲಾಂಗ ಹಾಗೇನೆ ಮತದಾನ ಕೇಂದ್ರದಲ್ಲಿ ನೇಮಕ ಆಗಿರ್ತಾರಲ್ಲ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತ, ಇವರಿಬ್ರು ಪರಸ್ಪರ ಸಂಪರ್ಕದಲ್ಲಿರ್ತಾರೆ. ಯಾವುದೇ ದಿವ್ಯಾಂಗ ವ್ಯಕ್ತಿ ಈ ಆಪ್ ನಲ್ಲಿ ಅವರ ಚುನಾವಣಾ ಕ್ಷೇತ್ರ ಹಾಗೇನೆ ಊರಿನ ಹೆಸರನ್ನ ಟೈಪ್ ಮಾಡಿದ್ರೆ ಅನೇಕ ವಿಷಯಗಳನ್ನ ತಿಳ್ಕೊಬಹುದು ಗೊತ್ತಾ ಭಾರತಿ? ಉದಾಹರಣೆಗೆ ಅವರ ಕ್ಷೇತ್ರದ BLO ಯಾರು, ಅವರ ಮೊಬೈಲ್ ನಂಬರ್ ಏನು, ಅವರ ಬೂತ್ ನಂಬರ್ ಏನು, ಹಾಗೇನೆ ಆ ಬೂತ್ ನಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗತ್ತೆ, ಅವರ ಎಪಿಕ್ ನಂಬರ್ ಏನು, ಹೀಗೆ ಅನೇಕ ವಿಷಯಗಳನ್ನ ತಿಳ್ಕೊಬಹುದು. ಆಮೇಲೆ ಈ BLO ಇರ್ತಾರಲ್ಲ, ಅವರು ಕೂಡ ಅವರ ಕ್ಷೇತ್ರದ ದಿವ್ಯಾಂಗರು, ಅವರ ಮೊಬೈಲ್ ನಂಬರ್, ಅವರ ದಿವ್ಯಾಂಗದ ಪ್ರಕಾರವನ್ನು ಕೂಡ ತಿಳ್ಕೊತಾರೆ. ಅದರ ಜೊತೆಗೆ ಗೂಗಲ್ ಮ್ಯಾಪ್ ನ ಮುಖಾಂತರ ನಮ್ಮ BLO ಆ ವಿಕಲಾಂಗ ವ್ಯಕ್ತಿಗೆ ಬೂತ್ ನ ಲೊಕೇಶನ್ ಕೂಡ ತಿಳಿಸ್ಕೊಡ್ತಾರೆ ಗೊತ್ತಾ? ಇದು ಎಷ್ಟೊಂದು ಹೆಲ್ಪ್ಫುಲ್ ಆಪ್ ಅಲ್ವಾ ಭಾರತಿ? ಈ ಸೌಲಭ್ಯಗಳು ಇದ್ರೆ ನಮ್ಮ ದಿವ್ಯಾಂಗ ಮತ್ತು ಹಿರಿಯ ವೋಟರ್ಸ್ ಗೆ ತುಂಬಾ ಸಹಾಯ ಆಗಬಹುದು ಅಲ್ವಾ ಭಾರತ್? ಖಂಡಿತ ಭಾರತಿ, ಇದರಲ್ಲಿ ಎರಡು ಮಾತಿಲ್ಲ ನೋಡು. ಸರಿ, ಈಗ ನಮ್ಮ ಸ್ಟುಡಿಯೋದ ಗಡಿಯಾರ ನಮಗೆ ಹೇಳ್ತಾ ಇದೆ, ವೇದಿಕೆಯನ್ನ ನಾವು ನಮ್ಮ ಕೇಳುಗ ಬಂಧುಗಳಿಗೆ ಬಿಟ್ಕೊಡುವಂತ ಸಮಯ ಬಂದಾಯ್ತು ಅಂತ ಹೇಳಿ. ಈಗ ಯಾರ ಧ್ವನಿಯನ್ನ ನಮ್ಮ ಕೇಳುಗರಿಗೆ ಕೇಳಿಸೋಣ? ನಮಸ್ಕಾರ, ಮೈ ಕಿರಣ್ ಹೋತಾನಿ, ಜೈಪುರ್ ಸೇ ಹೂ. ಹಮಾರೇ ಭಾರತ್ ಕಾ ಯಹ ಮಹಾಪರ್ವ ಅನ್ಮೋಲ್, ಆವ್ ಮಿಲಾಯೆ ಹಮ್ ಕದಮ್ ಔರ್ ತಾಲ್, ಹಮ್ ಸಬ್ಕೋ ಹೇ ಆಗೇ ಆನಾ, ಕರ್ನಾ ಹೇ ಮತದಾನ ಅಪಾರ, ಸಬ್ಕೋ ಹೇ ಬತಲಾನಾ, ಯೇ ಹೇ ಉನ್ಕಾ ಅಧಿಕಾರ, ಹಮಕೋ ದೇನಾ ಹೇ ಉಸಿ ಕೋ ವೋಟ್, ಜೋ ನ ಕರೆ ಹಮಾರಿ ಭಾವನಾಓ ಪರ್ ಚೋಟ್, ಹಮಕೋ ಚುನ್ನಿ ಹೇ ಸಹಿ ಸರ್ಕಾರ, ತಬಿ ತೋ ಹೋಗಾ ಹಮಾರಿ ಶಕ್ತಿ ಕಾ ಇಜಹಾರ, ಶತ ಪ್ರತಿಶತ ಹೋ ಮತದಾನ, ತಬಿ ಹಮಕೋ ಖುದ ಪರ್ ಹೋಗಾ ಅಭಿಮಾನ, ಆವೋ ಸಬ್ ಮಿಲ್ಕರ್ ಚಲಾಯೆ ಯೇ ಅಭಿಯಾನ, ತಬಿ ಹಮ ಸಬ್ ಕರ್ ಪಾಯೆಂಗೇ ಮತದಾನ, ಬಚಾನಿ ಹೇ ಹಮೇ ಲೋಕತಂತ್ರ ಕಿ ಪಹಚಾನ್, ಘರ್ ಸೆ ನಿಕಲ್ ಕರ್ ಕರ್ನಾ ಹೇ ಮತದಾನ, ತಬಿ ಭಾರತ ಕಾ ಹೋಗಾ ಉತ್ಥಾನ, ಆವ್ ತೋಡಿ ಸಬ್ ಬಂಧನ್ ಸೋಚೋ, ಸಿರ್ಫ ಕರ್ನಾ ಹೇ ಮತದಾನ. ನೀವು ಸಹ ಈ ರೀತಿಯ ರೆಕಾರ್ಡಿಂಗ್ ಅನ್ನ ನಮಗೆ ಕಳುಹಿಸಬಹುದು. ಒಂದು ನೆನಪಿಟ್ಕೋಬೇಕು, ರೆಕಾರ್ಡಿಂಗ್ ಒಂದು ನಿಮಿಷಕ್ಕಿಂತಲೂ ಹೆಚ್ಚಾಗಬಾರದು. ಇದಕ್ಕಾಗಿ ನೀವು ವಾಟ್ಸಪ್ನಲ್ಲಿ ನಿಮ್ಮ ರೆಕಾರ್ಡಿಂಗ್ ಅನ್ನು